ಇಂದಿನ ಕೃಷಿ ರಂಗದಲ್ಲಿ ಈಗ ಕೋಳಿ ಸಾಕಾಣಿಕಾ ವಿಧಾನಗಳು, ಈ ಕುರಿತು ಡಾಕ್ಟರ್ ಜಾವೇದ್ ಮುಲ್ಲಾ ಅವರೊಂದಿಗಿನ ಸಂದರ್ಶನ ಕೇಳೋಣ. ಸಂದರ್ಶಿಸಲಿದ್ದಾರೆ ಎಚ್ಬಿ ರಾಮಡಗಿಯವರು. ರೈತ ಬಾಂಧವರೇ, ಕೋಳಿ ಸಾಕಾಣಿಕೆ ಮುಂಚಿನಿಂದ ಬಂದಂತ ಒಂದು ಕೃಷಿ ಆಧಾರಿತ ಉಪಕಸುಬು ಅಂತೇಳಿ ಹೇಳ್ತೀವಿ. ಗ್ರಾಮೀಣ ಪ್ರದೇಶದೊಳಗೆ ಎಲ್ಲರ ಮನೆಯಲ್ಲಿ ಕೂಡ ಒಂದು 4 ಕೋಳಿ ಯಾವಾಗಲೂ ಇರಲೇಬೇಕು ಅನ್ನೋಂಗ ಇತ್ತು. ಈಗ ಕಾಲ ಬದಲ ಆದ ಹಾಗೆ ಮತ್ತೆ ಹೊಸ ಆಧುನಿಕತೆ ಬಳಸಿಕೊಂಡು ಕೋಳಿಯನ್ನು ಸಾಕಾಣಿಕೆ ಮಾಡೋದು, ಅದರಲ್ಲಿ ಮೊಟ್ಟೆಗಾಗಿ ಮಾಂಸಕ್ಕಾಗಿ ಏನಂತ ಬೇರ್ಪಡಿಸಿ ಸಾಕಾಣಿಕೆ ಮಾಡೋದು, ಅಥವಾ ಕೆಲವೊಂದಿಷ್ಟು ಕೋಳಿಯನ್ನು ಹೆಚ್ಚು ತೂಕ ಬರುವ ಹಾಗೆ ಮಾಡಿ ನಮ್ಮ ನಾಟಿ ಕೋಳಿ ಹಾಗೆ ಗುಣಧರ್ಮವನ್ನು ಹೊಂದಿದಂಥ ತಳಿಗಳನ್ನು ಕೂಡ ಅಭಿವೃದ್ಧಿಪಡಿಸಿ ಏನೆಲ್ಲ ಪ್ರಯೋಗಗಳು ಆಗಿದ್ದವು. ಇವತ್ತು ಕೋಳಿ ಸಾಕಾಣಿಕೆ ಮಾಡಬೇಕಾಗಿತ್ತು ಅಂದರೆ ಬೇರೆ ಬೇರೆ ಪದ್ಧತಿಯಲ್ಲಿ ಖರ್ಚು ಕೂಡ ಕಡಿಮೆ ಆಗಬೇಕು, 4 ಕಾಸೂ ಬರಬೇಕು ಅನ್ನುವಂಥ ನಿಟ್ಟಿನೊಳಗೂ ಕೂಡ ಕೋಳಿಯನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಏನೆಲ್ಲ ಇದಾವು ಕೋಳಿ ಸಾಕಾಣಿಕೆಯಲ್ಲಿ, ಯಾವ್ಯಾವ ವಿಧಾನಗಳು, ಯಾವ್ಯಾವ ತಳಿಗಳು, ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ನಮ್ಮ ಡಾಕ್ಟರ್ ಜಾವೇದ್ ಮುಲ್ಲಾ ಅವರು. ಇವರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅನೇಕ ವರ್ಷಗಳ ಕೆಲಸವನ್ನು ಮಾಡಿ ಇವತ್ತು ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದಾರೆ. ವಿಶ್ರಾಂತ ಅನ್ನೋದಕ್ಕಿಂತ ಬೇರೆ ಸಾಮಾಜಿಕ ಚಟುವಟಿಕೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಸರ್. ಈಗ ಪ್ರಮುಖವಾಗಿ ಕೋಳಿ ಸಾಕಾಣಿಕೆ, ನಾವೆಲ್ಲನೂ ಕೋಳಿ ಸಾಕು ಅಂತಾನು ಬೆಳೆದವರು, ಅದಕ್ಕೆ ನುಚ್ಚ ಹಾಕುವಂತ, ಒಂದ್ ಸ್ವಲ್ಪ ಹಿಟ್ಟು ಹಾಕುವಂತ, ತಿನ್ನಿಸುವಂತ, ಕೈ ಆಡಿಸ್ಕೊಂತ, ಬದಲಾವಣೆ ಹಾಕುವಂತ ಬಂತು. ಇದು ಅನಿವಾರ್ಯ ಆಗಿತ್ತಲ್ಲ ಬದಲಾವಣೆ? ಆದ್ರೆ ಅನಿವಾರ್ಯ ಇತ್ತು, ಆದ್ರೆ ಈ ರೀತಿ ಸಂಪೂರ್ಣ ಬದಲಾವಣೆ ಆಗಬಾರ್ದಿತ್ತು ಅನಿಸ್ತದೆ ನನಗೆ. ಯಾಕೆ? ತಾವು ಹೇಳಿದ ಹಾಗೆ ಹಳ್ಳಿಗಾಡುಗಳಲ್ಲಿ ಅಥವಾ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮೊಟ್ಟ ಮೊದಲಿಗೆ ನಮಗೆ ದರ್ಶನ ಆಗುವುದು ಊರು ಹೊರಗಡೆ ತಿಪ್ಪಿ, ಆ ತಿಪ್ಪಿಯಲ್ಲಿ ಕೆದರ್ಕೊಂಡು ಆಹಾರ ತಿನ್ನುವಂತ ಕೋಳಿ ನಮ್ಮ ಬಸ್ಸಿಗೆ, ನಮ್ಮ ಟೂ ವೀಲರಿಗೆ ಗಾಲಿಗೆ ಬಂತ ದೃಶ್ಯ ನೋಡ್ತಾನೆ ಇರ್ತಿದ್ವಿ. ಅದೇ ರೀತಿ ಊರು ಬಿಟ್ಟು ಹೋಗ್ಬೇಕಾದ್ರೆ ಮತ್ತು ಅಲ್ಲಿ ಒಂದ್ ತಿಪ್ಪಿ ಇರುವುದು, ಅಲ್ಲಿಯೂ ಸಹಿತ ಈ ರೀತಿ ಕೋಳಿಗಳು ತಮ್ಮ ಆಹಾರ ಹುಡುಕುದನ್ನು ಕಾಣ್ತಾ ಇದ್ವಿ. ಆದ್ರೆ ಅವೆಲ್ಲ ಕ್ರಮೇಣ ಬಂದಾಗ್ಬಿಟ್ಟಿದ್ದಾವೆ. ಹೌದು, ಇದು ಒಂದು ಒಳ್ಳೆಯ ಪರಿವರ್ತನೆ ಅಲ್ಲ ಅನ್ನಿಸ್ತದೆ. ಅದು ಇರಬೇಕಾಗಿತ್ತು. ಯಾವ ವಸ್ತುಗಳು ಗ್ರಾಮೀಣ ಪ್ರದೇಶದಿಂದ ಮೊದಲು ಬರ್ತಾ ಇದ್ವು ಅವು ಬದಲಾಗಿ ಈಗ ಶಹರದಿಂದ ಗ್ರಾಮೀಣ ಪ್ರದೇಶಕ್ಕೆ ಹೋಗ್ತಾ ಇದೆ, ಇದು ಒಂದು ಅಧೋಗತಿ ಅನಿಸ್ತದೆ ನನಗೆ. ಅಂದ್ರೆ ಅವಾಗ ಕೋಳಿ ಹಿಂಗ ಹಾಕೊಂಡು ತಿಂತಿದ್ವಲ್ಲ, ಹುಳ ಉಪ್ಪಡಿ ಏನೇನು ಸಿಗುತ್ತೆ ಎಲ್ಲಾನು ತಿಂತಿದ್ವು, ಕಾಳು ಬಿದ್ದಿದ್ದೆಲ್ಲಾನು ತಿಂತಿದ್ವು. ಅವಾಗ ಉಣ್ಣಿ ಕಾಟ ಅಂತಿಂತವ್ ಇರ್ಲೇ ಇಲ್ಲ, ಅವಾಗ ಏನು ಇರ್ಲಿಲ್ಲ. ಅವಾಗ ಈವನ್ ನಿಮ್ಗೆ ಈ ನಮ್ಮ ಬೆಳೆಗಳಿಗೆ ಬರುವಂತ ಕೀಟಗಳು ಸಹಿತ ಸಣ್ಣ ಲಾರ್ವೆ ಸ್ಟೇಜ್ ಅಲ್ಲಿ ಅವು ತಿಂದು ಅವನ್ನೆಲ್ಲ ನಾಶ ಮಾಡ್ತಿದ್ವು. ಇದೊಂದು ಪೆಸ್ಟ್ ಬಯೋ ಕಂಟ್ರೋಲ್ ಅಂತ ಹೇಳ್ತೀವಿ ನಾವು, ಅದು ಸಹಿತ ಆಗ್ತಾ ಇತ್ತು. ನನ್ನ ನೆನಪಿದೆ ಈ ಕಡ್ಲಿ, ಯಾವಾಗ ಕಡ್ಲಿ ಬಿತ್ತನೆ ಮಾಡಿ ಅದು ಒಂದು ಹಂತಕ್ಕಿದ್ದಾಗ ಬಹಳಷ್ಟು ಕೀಡಿಗಳು ಬಿಡ್ತಿದ್ವು. ಆ ಸಮಯದಲ್ಲಿ ಜವಾರಿ ಕೋಳಿಗಳನ್ನು ರೈತರು ಹೊಲಕ್ಕೆ ಹೋಗಿ ಬಿಟ್ಟಾಗ ಇಡೀ ಹೊಲದಲ್ಲಿ ಇರುವಂತ ಕೀಡಿಗಳನ್ನು ತಿಂದು ಆ ಒಂದು ಬೆಳೆಯನ್ನು ಕೀಟದಿಂದ ರಕ್ಷಣೆ ಮಾಡ್ತಾ ಇದ್ರು. ಅಂದ್ರೆ ಜೈವಿಕ ನಿಯಂತ್ರಣ, ಜೈವಿಕ ನಿಯಂತ್ರಣ, ಇಂಗ್ಲಿಷ್ನಲ್ಲಿ ನಾವು ಬಯೋ ಪೆಸ್ಟ್ ಕಂಟ್ರೋಲ್ ಅಂತ ಹೇಳ್ತೀವಿ. ಹೌದು, ಇದು ಜೈವಿಕವಾಗಿ ಈಗ ಪೆಸ್ಟ್ ಎಲ್ಲ ಹೊಡೆದು ಕೋಳಿ ತಿನ್ನಲ್ದಂಗು ಮಾಡಿದೀವಿ ಅಲ್ವಾ? ನಿಜವಾಗಿ. ಈಗ ನಾವು ಕೋಳಿ ಸಾಕಾಣಿಕೆಯಲ್ಲಿ ಎಂತೆಂಥ ವಿಧಾನಗಳು ಇದಾವಂತ ಬಹಳ ಒಂದು ಉತ್ತಮವಾದ ಪ್ರಶ್ನೆ ಕೇಳಿದ್ರಿ ಸರ್. ಈಗ ನಾವು ಕೋಳಿ ಸಾಕಾಣಿಕೆ ಪ್ರಾಚೀನ ಕಾಲದಿಂದಲೂ ನೋಡ್ತಾ ಇದ್ದೀವಿ. ಹರಪ್ಪ ಮಹಂಜೊದಾರ್ ಆವಾಗಿನ ಒಂದು ಕೃತಿಗಳನ್ನು ನೋಡಿದಾಗ ಅಲ್ಲಿಯೂ ಸಹಿತ ಆ ಕೃತಿಗಳಲ್ಲಿ ಕೋಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಕೋಳಿ ನಮ್ಮ ಒಂದು ಅವಿಭಾಜ್ಯವಾಗಿ ಬೆಳೆದು ಬಂದಂತ ಒಂದು ಪಕ್ಷಿ ಅನ್ಬೋದು ನಾವು. ಈ ಕೋಳಿ ಸಾಕಾಣಿಕೆ ನಾವು ನೋಡ್ತಾ ಇರೋದು ಹಳ್ಳಿಯಲ್ಲಿ, ಅದು ಒಂದು ಸಾಂಪ್ರದಾಯಿಕ ಪದ್ಧತಿ ಅನ್ಬೋದು. ಅದಕ್ಕೆ ಯಾವುದೇ ರೀತಿಯ ಒಂದು ಹಣದ ಹೂಡಿಕೆ ಇಲ್ಲದೆ, ಯಾವುದೇ ರೀತಿ ಲೇಬರ್ ಫೋರ್ಸ್ ಇಲ್ಲದೆ, ಅತಿ ಕಡಿಮೆ ಬಂಡವಾಳದಲ್ಲಿ ಅದನ್ನು ಸಾಕಿ ಅದರಿಂದ ಬಂದಂತ ಉತ್ಪನ್ನಗಳನ್ನು ರೈತರು ಸವಿಸ್ತಾ ಇದ್ರು. ಆದರೆ ಕ್ರಮೇಣ ಈ ಪದ್ಧತಿ ಎಲ್ಲಿ ಹೋಯ್ತು ಏನೋ ಗೊತ್ತಾಗ್ಲಿಲ್ಲ. ಎಷ್ಟೋ ಜನ ಹೇಳ್ತಾರೆ ನಾವು ಕೋಳಿ ಸಾಕ್ತಿದ್ವಿ, ಒಂದ್ಸಲ ಊರಾಗ ಗಾಳಿ ಬಿಡ್ತು ಎಲ್ಲಾ ಕೋಳಿಗಳು ನಾಶ. ಅದು ಅಂದ್ರೆ ರೋಗದ ಗಾಳಿ, ಅದು ವೈರಲ್ ಇನ್ಫೆಕ್ಷನ್ ಆಗಿ ವೈರಾಣುವಿಂದ ಬಂದಂತ ರೋಗದಿಂದ ಸತ್ತಾಗ ಇಲ್ರಿ ಗಾಳಿ ಬೀಸ್ತ್ರಿ ಊರಾಗಿನ ಎಲ್ಲಾ ಕೋಳಿ ಸತ್ತುರಿ, ಕೋಳಿ ಪಿಡುಗಂತಿದ್ರು. ಕೋಳಿ ಪಿಡುಗಿಂದಾಗಿ ಕೋಳಿಗಳು ನಾಶ ಆಗ್ತಿದ್ವು. ಹಿಂಗಾಗಿ ಅವರು ಬೇಜಾರು ಮಾಡಿಕೊಂಡು ಸಾಕುವುದನ್ನ ಬಿಟ್ರು, ಒಂದೇ ಕಾರಣ. ಎರಡನೇದು, ಈ ಅಕ್ಕಪಕ್ಕ ಮನೆಯವರು ಬಹಳ ಪ್ರೀತಿಯಿಂದ ಇರ್ತಾ ಇದ್ರು. ಈ ಕೋಳಿಗಳು ಇಲ್ಲಿ ಇವ್ರು ಸಾಕೋರು ಅವ್ರ ಹಿತ್ತಲಿಗೆ ಹೋಗಿ ಅಲ್ಲಿ ಅವರು ಒಣ ಹಾಕಿದಂತ ಬೆಳೆಗಳನ್ನು ತಿನ್ನುವುದು ಅಥವಾ ಕಾಳುಗಳನ್ನು ತಿನ್ನುವುದು ಅಥವಾ ಅಲ್ಲಿ ಇಕ್ಕಿ ಹಾಕಿ ಹೊಲಸು ಮಾಡುವುದು, ಇದರಿಂದ ವೈಮನಸ್ಸಾಗಿ ಕೂಡಿದ್ದಂತ ಒಂದು ಸಂಬಂಧ ಕೋಳಿಗಳಿಂದ ಸ್ವಲ್ಪ ವೈರತ್ವ ಉಂಟಾಗಿ ಬೇಡ ಬೇಡಪ್ಪ ಕೋಳಿಯಿಂದ ನಮ್ಮ ಸಂಬಂಧ ಕೆಡ್ತಾ ಇದೆ ಅಂತ ಕೋಳಿನೂ ಕಿತ್ತಾಕಿದ್ರು. ಏನೇನೋ ಕಾರಣಗಳು, ಬಹಳಷ್ಟು ಕೆದರ್ತೈತಿ, ಬೆಳೆ ಹಾನಿ ಮಾಡತೈತಿ, ನಮ್ ಗಿಡ ಇದನ್ ಮಾಡತೈತಿ, ಇಂಥವೆಲ್ಲನೂ ಇತ್ತು. ಬಟ್ ಅದಕ್ಕಿಂತ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ದಿನಾನು ವಾರಕ್ಕೊಂದು 7-8 ಮೊಟ್ಟೆ ಆದರೂ ಸಿಗ್ತಿತ್ತು, ಮಾರಾಟ ಮಾಡಿದ್ರೆ ಕೈ ಖರ್ಚಿಗೆ ಹಾಕಿತ್ತು, ಇಂಥ ಆಸೆಗಳು ಇದ್ದವು. ಇವು ನಿಜವಾಗಿ ಆವಾಗ ಇದು ನಾನು ಅನ್ಬೋದು ಇವತ್ತಿನ ಕಾಲದ ಒಂದು ATM ಅಂತ ಏನ್ ಕರಿತೀವಿ ಆ ರೀತಿ ದಿನಾನು ದುಡ್ಡು ಕೊಡುವಂತ ಒಂದು ಮಷೀನ್ ಇದ್ದಂಗ. ಅದು ದಿನಕ್ಕೊಂದು ಮೊಟ್ಟೆ, ಆ ಮೊಟ್ಟೆ ತಾವು ಸೇವಿಸಬಹುದಿತ್ತು ಅಥವಾ ಅದನ್ನು ಮಾರಾಟ ಮಾಡಬಹುದಿತ್ತು. ಹಂಗಿತ್ತು. ಈಗ ಅದು ಒಂದು ಪದ್ಧತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೇರೆ ಬೇರೆ ಕಡೆ ಸಾಕಾಣಿಕೆ ಮಾಡ್ತಾ ಇದ್ದಾರೆ. 100 ಕೋಳಿಗಳನ್ನು ತಂದು ದೊಡ್ಡ ಹಿತ್ತಲದಲ್ಲಿ ಬಿಟ್ಟು ಸುತ್ತು ಕಡೆ ರಕ್ಷಣೆ ಮಾಡಿ ಮಾಡ್ತಾ ಇದ್ದಾರೆ. ಆ ರೀತಿ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಏನಂದ್ರೆ ಈ ನಮ್ಮ ಜವಾರಿ ಕೋಳಿಗಳಲ್ಲಿ ಉತ್ಪಾದನಾ ಕ್ಷಮತೆ ಬಹಳ ಕಡಿಮೆ ಇದೆ. ಹೌದು, ಈ ಒಂದು ಕಡಿಮೆ ಕ್ಷಮತೆ ಇದ್ದಿದ್ದ ಕಾರಣದಿಂದ ರೈತರಿಗೆ ಕೈತುಂಬ ಈಗ ದುಡ್ಡು ಸಿಗ್ತಾ ಇಲ್ಲದೆ ಇರುವುದರಿಂದ ಅದನ್ನ ಕ್ರಮೇಣ ಅವರು ಕಡಿಮೆ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ ಜವಾರಿ ಕೋಳಿ ಸುಮಾರು 28 ವಾರಕ್ಕೆ ವಯಸ್ಸಿಗೆ ಬರ್ತಾವ. ವಯಸ್ಸಿಗೆ ಬರ್ತಾವ ಅಂದ್ರೆ ಕೊರ ಕೊರ ಕೊರ ಕೊರ ಅನ್ನೋದು, ಮುಖ ಕೆಂಪಾಗೋದು, ತಲೆ ಮೇಲಿನ ತುರಾಯಿ ಕೆಂಪಾಗೋದು, ಅದಾದ ನಂತರ ಮೊಟ್ಟೆ ಕೊಡ್ಲಿಕ್ಕೆ ಚಾಲು ಮಾಡ್ತಾವ. ಒಂದ್ಸಲ ಒಂದು ಜವಾರಿ ಕೋಳಿ ಮೊಟ್ಟೆ ಕೊಡ್ಲಿಕ್ಕೆ ಚಾಲು ಮಾಡಿದ್ರೆ ಸತತವಾಗಿ ಪ್ರತಿದಿನ ಒಂದೊಂದು ತತ್ತಿಯನ್ನು 10-15 ತತ್ತಿಯನ್ನು ಎಡೆಬಿಡದೆ ಕೊಡ್ತಾವ. 15 ದಿವಸ ಆದ್ಮೇಲೆ ಅವು ತತ್ತಿ ಕೊಡೋದು ನಿಲ್ಲಿಸ್ತಾವ. ಅವಾಗ ನಾವು ನಮ್ಮ ಕೋಳಿ ಕಾವು ಕುಂಡ್ರ ಆತೈತಿ ಅಥವಾ ಮೂಲ್ಯಾಗ ಬಂದು ಏನು ತಿನ್ಲಾರದ ಕಾವಿ ಕುಂಡಿರ್ತೈತಿ ಅಂತ ಹೇಳ್ತೀವಿ. ಇದೇನ 10-15 ತತ್ತಿ ಕೊಡ್ತೈತಿ, ಅದಕ್ಕೆ ನಮ್ಮ ರೈತರು ಒಂದು ಬೀಡ್ ಅಂತ ಕರಿತಿದ್ರು. ಈಗ ಈ ರೀತಿ ನಾವು ನೋಡಿದಾಗ ನಮ್ಮ ಜವಾರಿ ಕೋಳಿ ವರ್ಷದಲ್ಲಿ 4 ಬೀಡ್ ತತ್ತಿ ಕೊಡ್ತಿತ್ತು. ಒಂದು ಬೀಡಿಗೆ ನಾವು 15 ತತ್ತಿ ಹಿಡಿದ್ರು ವರ್ಷಕ್ಕೆ ನಮ್ಮ ಜವಾರಿ ಕೋಳಿಯಿಂದ ನಾವು 60 ತತ್ತಿಗಳನ್ನು ಮಾತ್ರ ಪಡೆಯಬಹುದಾಗಿದೆ. ಆದ್ರೆ ಅಲ್ಲಿ ಏನು ಖರ್ಚಿರಲಿಲ್ಲ. ಇದು ಒಂದು ಒಳ್ಳೆಯ ಒಂದು ಆದಾಯ ಇತ್ತು. ಆದರೆ ಕ್ರಮೇಣ 1970 ನಂತರ ನಮಗೆ ಒಂದು ಆವಾಗ ಕೋಳಿ ತಿನ್ನುವುದಂದ್ರೆ ಒಂದು ದೊಡ್ಡ ಹಬ್ಬ ಇದ್ದಂಗಿತ್ತು. ಮೊದಲು 1970 ಮೊದಲು ಈ ಫಾರ್ಮ್ ಕೋಳಿ ಬಂದಿರಲಿಲ್ಲ. ಆವಾಗ ಈ ಜವಾರಿ ಕೋಳಿಯನ್ನ ನಾವು ಅದರದ್ದು ಪಲ್ಯ ಮಾಡಿ ಕೊಡಬೇಕಂದ್ರೆ ಆ VIP ಮಂದಿ ಬಂದಾಗ, ಉದಾಹರಣೆಗೆ ಬೀಗರದಿರಬಹುದು ಅಥವಾ ಬಂದಿರಬಹುದು, ಖುಷಿ ಆದಾಗ ಬಹಳ VIP ಜನ ನಮ್ಮ MLA ಸಾಹೇಬರು ಬಂದಿರಬಹುದು, ಅಂತ ಒಂದು ಸಮಯದಲ್ಲಿ ಕೋಳಿ ಪಲ್ಯ ಮಾಡಿ ಜನರಿಗೆ ಕೊಡ್ತಾ ಇದ್ರು. ಅಷ್ಟೊಂದು ವಿಶೇಷವಾದ ಆಹಾರ ಆಗಿತ್ತು ಅವಾಗ. ಆದ್ರೆ 70 ನಂತರ ಸಾಕಷ್ಟು ಬದಲಾವಣೆ ನಮ್ಮ ದೇಶದಲ್ಲಿ ನೋಡಿದ್ವಿ. ಈ ಬದಲಾವಣೆಗೆ ಇದ್ದಂತ ಮಹಾಪುರುಷ ಡಾಕ್ಟರ್ BV ರಾವ್ ಅಂತ ಹೇಳಿ ನಾವು ನೆನೆಸಬಹುದು. ಒಂದು ತತ್ತಿ ಸಸ್ಯಾಹಾರಿ ರೂಪದಲ್ಲಿ ಪರಿವರ್ತನೆಗೊಂಡು ಪ್ರತಿಯೊಬ್ಬರ ಫ್ರಿಡ್ಜ್ ಅಲ್ಲಿ, ಪ್ರತಿಯೊಬ್ಬರ ಮನೆಯಲ್ಲಿ ತತ್ತಿ ನಾವು ನೋಡ್ಲಿಕ್ಕೆ ಅಥವಾ ತಿನ್ಲಿಕ್ಕೆ ಇದು ಒಂದು ಸಾಮಾನ್ಯವಾದ ಆಹಾರ ಪರಿಗಣಿಸಲಾಗಿದೆ. ಹೌದಲ್ಲ? ಹೌದು. ಅಂದ್ರೆ ಕ್ರಾಸ್ ಆಗಲಾರದಂತ ಮೊಟ್ಟೆಗಳು ಇವು ಪರದೇಶದಿಂದ ತಂದು ಇಲ್ಲಿ ನಮ್ಮ ವಾತಾವರಣದಲ್ಲಿ ಅದನ್ನು ಅಳವಡಿಸುವ ಹಾಗೆ ಅದನ್ನು ಬೆಳೆಸಿ ಅದಕ್ಕೆ ಎಲ್ಲ ವಿಶೇಷ ರೀತಿಯ ವೈಜ್ಞಾನಿಕ ರೀತಿಯಿಂದ ನಾವು ನಿರ್ವಹಣೆ ಮಾಡಿದಾಗ ಈ ಒಂದು ಪ್ರದೇಶದ ಕೋಳಿಗಳು ಅತಿ ಹೆಚ್ಚು ಉತ್ಪನ್ನ ಕೊಡುವಂತ ಕ್ಷಮತೆ ಹೊಂದಿರ್ತಾವ. ಈ ಫಾರ್ಮ್ ಕೋಳಿನೂ ಹಾಗೆ ಅಲ್ಲ, ಇದೇ ಫಾರ್ಮ್ ಕೋಳಿನ ಹೇಳ್ತಾರೆ. ಇದು ಫಾರ್ಮ್ ಕೋಳಿ ಅನ್ಬಹುದು ಅಥವಾ ವೈಜ್ಞಾನಿಕ ರೀತಿಯಿಂದ ಸಾಕುವಂತ ಬಿಳಿ ಕೋಳಿ ಅನ್ಬಹುದು. ನಮ್ಮ ಜವಾರಿ ಕೋಳಿಗಳ ಕ್ಷಮತೆ ಈಗಾಗಲೇ ನಿಮ್ಗೆ ತಿಳಿಸ್ಕೊಟ್ಟೆ, ಮೊಟ್ಟೆ ಕ್ಷಮತೆ. ಅದೇ ರೀತಿ ನಾವು ಮಾಂಸಕ್ಕೆ ತಗೋಬೇಕಂದ್ರೆ ಸಾಮಾನ್ಯವಾಗಿ ಹುಂಜವನ್ನು ತಗೊಂಡೋಗ್ತಾರೆ ಮಾಂಸಕ್ಕೆ. ಒಂದು ಹುಂಜ ಬೆಳೆದು ಮಾಂಸಕ್ಕೆ ಬರಬೇಕಂದ್ರೆ ಕನಿಷ್ಠ 1.5-2 kg ದೇಹದ ತೂಕ ಪಡ್ಕೋಬೇಕದು. ಆವಾಗ ಅದರಿಂದ ನಾವು ಮಾಂಸವನ್ನು ಪಡ್ಕೋಬಹುದು. ಇಷ್ಟು ತೂಕ ಪಡ್ಕೊಳ್ಳಿಕ್ಕೆ ಜವಾರಿ ಕೋಳಿ ಅಥವಾ ಜವಾರಿ ಹುಂಜ ಸುಮಾರು 8-10 ತಿಂಗಳು ತಗೊಂತದೆ. ಇವೆರಡೂ ಕ್ಷಮತೆ ಅತಿ ಕಡಿಮೆ ಇರುವುದರಿಂದ ಅಷ್ಟು ಪ್ರಚಲಿತ ಆಗಿ ಅದು ಮುಂದೆ ನಮ್ಮ ರೈತರು ಅದನ್ನು ಬೆಳೆಸ್ಕೊಂಡು ಹೋಗ್ಲಿಲ್ಲ. ಅದನ್ನ ಈಗ ಹೇಳಿದಾಗೆ 1970 ನಂತರ ಈ ಫಾರ್ಮ್ ಕೋಳಿ ಅಂದ್ರೆ ಬಿಳೆ ಕೋಳಿಗಳು ಪರದೇಶದಿಂದ ತಂದು ಇಲ್ಲಿ ಸಾಕಾಣಿಕೆ ಪ್ರಾರಂಭ ಮಾಡಿದ್ರು. ಅದರಿಂದಾಗಿ ಈಗ ನಮ್ಗೆ ಅತಿ ಕಡಿಮೆ ದರದಲ್ಲಿ ಇವತ್ತು ಕೈಪಲ್ಯಕ್ಕಿಂತ ಕಡಿಮೆ ದರದಲ್ಲಿ ಸಿಗುವಂತ ವಸ್ತು ಯಾವ್ದಂದ್ರೆ ತತ್ತಿ ಮತ್ತು ಕೋಳಿ ಅನ್ಬಹುದು. ನಾವು ಈ ಫಾರ್ಮ್ ಕೋಳಿ ಬಂದ ಮೇಲೆ ಕೇಜ್ ಸಿಸ್ಟಮ್ ಬಂತು, ಅದಕ್ಕೆ ಬೇಕಾದಂಥ ಸೌಲಭ್ಯ, ಫ್ಯಾನು, ನೀರು, ಆಹಾರ ಉತ್ಪಾದನೆ, ಅದು ಒಂದು ಉದ್ದಿಮೆಯಾಗಿ ಬೆಳೀತು. ಖಂಡಿತ. ಅದೆಲ್ಲ ಹೇಗೆ 71 ನಂತರ ಇದೇನು ಪ್ರಾರಂಭ ಆಯಿತು? ನಾವು ಬಿಳಿ ಕ್ರಾಂತಿ ಅಂತ ಹೇಳ್ತೀವಿ. ಹಾಲನ್ನು ನಮ್ಮ ದೇಶದಲ್ಲಿ ಮೊದಲು ಹಾಲು ಹಿಂಡು ಸಮಯದಲ್ಲಿ ಮಾತ್ರ ಸಿಗ್ತಿತ್ತು. ಹೌದು. ಆದ್ರೆ ಕ್ಷೀರಕ್ರಾಂತಿ ಅಥವಾ ಬಿಳಿ ಕ್ರಾಂತಿ, ವೈಟ್ ರೆವಲ್ಯೂಷನ್ ಅಂತ ಇಂಗ್ಲಿಷ್ ನಲ್ಲಿ ಕರಿತೀವಿ. ಈ ಕ್ಷೀರಕ್ರಾಂತಿ ಮಾಡಿದಂತ ಮಹಾಪುರುಷನಲ್ಲಿ ನೆನೆಸಬೇಕು ನಮ್ಮ ಡಾಕ್ಟರ್ ಕೊರಿಯನ್ ಸಾಹೇಬ್ರು. ಅವರಿಂದ ಪ್ರಾರಂಭ ಆದ ಇದು ಒಂದು ಕನಸು ಇವತ್ತು ಪ್ರಪಂಚದಲ್ಲಿ ನಮ್ಮ ಭಾರತ ದೇಶ ಹಾಲು ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿ ನಿಂತಿದೆ. ಹೌದು. ಇಲ್ಲಿ ಈ ಸಂಘಗಳ ಮುಖಾಂತರ ಹಾಲನ್ನು ಕ್ರೋಢೀಕರಣ ಮಾಡಿ ಅದರ ಬೇರೆ ಬೇರೆ ಉಪ ಪದಾರ್ಥಗಳನ್ನು ಮಾಡಿ ಮಾರಾಟ ಮಾಡಿ ಬಂದಂತ ಲಾಭವನ್ನು ರೈತರಿಗೆ ಹಂಚಲಿಕ್ಕೆ ಪ್ರಾರಂಭ ಮಾಡಿದರು. ಹೀಗಾಗಿ ಇದೊಂದು ಯಶಸ್ವಿಯಾದ ಯೋಜನೆ ಆಯಿತು. ಇದೇ ನಿಟ್ಟಿನಲ್ಲಿ ನಮ್ಮ ಬಿ ವಿ ರಾವ್ ಸಾಹೇಬರು ಸಹಿತ ಪ್ರಾರಂಭಿಸಿದರು. ಇವತ್ತು ನೋಡ್ತೀವಿ ನಾವು ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಕರಿತೀವಿ. ರೈತರಿಗೆ ಎಲ್ಲ ಗುತ್ತಿಗೆ ಆಧಾರದ ಮೇಲೆ ಅವರಿಗೆ ಮರಿಗಳನ್ನು ಕೊಟ್ಟು, ಆಹಾರ ಕೊಟ್ಟು, ಮಾರ್ಗದರ್ಶನ ಕೊಟ್ಟು, ಔಷಧಿ ಉಪಚಾರ ಕೊಟ್ಟು ಬಂದಂತ ಬೆಳೆಯನ್ನು ಅವರೇ ಖರೀದಿಸಿ ಅದರ ಲಾಭವನ್ನು ರೈತರಿಗೆ ಹಂಚ್ತಾರೆ. ಬೈಬ್ಯಾಕ್ ಪಾಲಿಸಿ ಇದು. ಅದು ಸಾಕಷ್ಟು ಜನ ಮಾಡ್ತಾ ಇದ್ದಾರೆ, ಬಹಳ ಜನ ಮಾಡ್ತಾ ಇದ್ದಾರೆ. ಅವರು ಏನೋ ಶೆಡ್ ಹಾಕೋಬೇಕು, ನೀರಿನ ಸೌಲಭ್ಯ ಇರಬೇಕು, ಭೂಮಿ ಅವ್ರದೇ ಇರಬೇಕು. ಹೌದು, ಅಷ್ಟಿದ್ರೆ ಸಾಕು. ಉಳಿಕಿದ್ದೆಲ್ಲ ತಂತ್ರಜ್ಞಾನ ಕೂಡ ಕಂಪನಿಯವರು ಕೊಡ್ತಾರೆ. ಈ ಒಂದು ಫಾರ್ಮ್ ಕೋಳಿ ಬಗ್ಗೆ, ಅದರ ಕ್ಷಮತೆಯ ಬಗ್ಗೆ ಹೇಳಬೇಕಂದ್ರೆ, ನಾವು ಇಲ್ಲಿ ವಿಶೇಷವಾಗಿ ತತ್ತಿಗೋಸ್ಕರ ಬೇರೆ ತಳಿಯನ್ನು ಉಪಯೋಗಿಸ್ತೀವಿ, ಮಾಂಸಕ್ಕನ್ನು ಬೇರೆ ತಳಿ ಉಪಯೋಗಿಸ್ತೀವಿ. ತತ್ತಿಗೆ ಉಪಯೋಗಿಸುವಂತ ತಳಿ ಅದು ವೈಟ್ ಲೆಗ್ಹಾರ್ನ್ ಅಂತ ಅದರ ಹೆಸರು. ಈ ಒಂದು ತಳಿ ನೋಡ್ಲಿಕ್ಕೆ ಬೆಳ್ಳಗಾಗಿರ್ತದೆ, ಒಂದು ಪಾರವಾಳದ ಹಾಗೆ, ಬಹಳ ಚಟುವಟಿಕೆ, ಬಹಳ ಮುಗ್ಧವಾದ ಒಂದು ಪಕ್ಷಿ ಕಾಣ್ತದೆ ಈ ಒಂದು ಕೋಳಿ, ವೈಟ್ ಲೆಗಾರ್ನ್. ಇದನ್ನು ಸಾಕಬೇಕಂದ್ರೆ ನಾವು ಸಾಕಷ್ಟು ದುಡ್ಡು ಅಥವಾ ಹಣದ ಹೂಡಿಕೆ ಹಾಕಬೇಕು. ವಿಶೇಷವಾದ ಪಂಜರದ ಪದ್ಧತಿಯಲ್ಲಿ ಕೋಳಿಗಳನ್ನು ಇಡಬೇಕು. ಮರಿಗಳ ಹುಟ್ಟಿದಾಗಿಂದ ಅವು ತತ್ತಿ ಇಡುವವರಿಗೆ ಸತತವಾಗಿ ಅವಕ್ಕೆ ಔಷಧ ಉಪಚಾರ ಲಸಿಕೆಗಳನ್ನು ಕೊಡಬೇಕು. ಎಷ್ಟು ತಿಂಗಳು ಬೇಕಾಗುತ್ತದೆ ಮರಿಯಿಂದ ಇದು ತತ್ತಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಬೇಕಂದ್ರೆ 18ನೇ ವಾರಕ್ಕೇನೆ ಇವು ತತ್ತಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತವೆ. ನಮ್ಮ ಜವಾರಿ ಕೋಳಿಗಳು 28ನೇ ವಾರಕ್ಕೆ ಕೊಟ್ರೆ, ಈ ನಮ್ಮ ಫಾರ್ಮ್ ಕೋಳಿಗಳು 18ನೇ ವಾರಕ್ಕೆ, ನಾಲ್ಕೂವರೆ ತಿಂಗಳು ಹೆಚ್ಚು ಕಡಿಮೆ 4.5 ತಿಂಗಳಿಗೆ ಇವು ತತ್ತಿಯನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತವೆ. ಇವು ತತ್ತಿ ಕೊಡಲು ಪ್ರಾರಂಭ ಆದ ನಂತರ ಒಂದು ದಿವಸನೂ ಇವು ಎಡೆಬಿಡದೆ ಒಂದು ವರ್ಷದಲ್ಲಿ ಅಂದ್ರೆ 365 ದಿವಸದಲ್ಲಿ ನಮ್ಗೆ ಇಲ್ಲಿವರೆಗೆ ದಾಖಲಾತಿ ಸಿಕ್ಕಿದ್ದು 340 ತತ್ತಿಗಳನ್ನು ನಾವು ಪಡ್ಕೋಬಹುದು. ಅಂದ್ರೆ ಹೆಚ್ಚು ಕಡಿಮೆ ದಿನಾನೂ ಹಾಕಿದಂಗೆ ಅದು. ದಿನಕ್ಕೆ ಒಂದು ಯಾಕೆ ಬರಲ್ಲಪ್ಪ, ಕೆಲವರು ಪ್ರಶ್ನೆ ಕೇಳ್ತಾರೆ. 365 ದಿವಸಕ್ಕೆ 360 ದಿವಸ ಆಗ್ಬೇಕು, ಇವಕ್ಕೇನು ಸಂಡೇ ಸೂಟಿ ಬೇಕೇನು, 40 ದಿವಸ ಯಾಕೆ ಸೂಟಿ ಬೇಕು? ಈ ಪ್ರಶ್ನೆಗೆ ಉತ್ತರ ಏನಂದ್ರೆ, ತತ್ತಿ ಇದು ಹೆಣ್ಣು ವಯಸ್ಸಿಗೆ ಬಂದ ಮೇಲೆ ಒಂದು ಋತುಚಕ್ರ ಪ್ರಾರಂಭ ಆಗ್ತದೆ. ಆ ಋತುಚಕ್ರದ ಮುಖಾಂತರ ತತ್ತಿ ಬಿಡುಗಡೆ ಆಗ್ತದೆ. ಕೋಳಿಗಳಲ್ಲಿ ಆ ತತ್ತಿಯ ಮೇಲೆ ಹಳದಿ ಭಾಗ ಮತ್ತು ಬಿಳಿ ಭಾಗ ಸೇರಿಕೊಂಡು ಮೇಲಿನ ಕವಚಾಗಿ ದೇಹದಿಂದ ಹೊರಗಡೆ ಬರಲಿಕ್ಕೆ 24-26 ಗಂಟೆಗಳು ಬೇಕು. ಈ ಎರಡು ಅಧಿಕ ತಾಸು ಏನ್ ಬರ್ತಾ ಒಂದ್ ದಿವಸದಲ್ಲಿ ಅದನ್ನ ಕುಡಿಸ್ತಾ ಹೋದ್ರೆ ವರ್ಷಕ್ಕೆ ಸುಮಾರು 40 ದಿವಸ ಆಗ್ತದೆ. ಓ ಹಂಗೆ, ಎಂತ ವಿಚಿತ್ರ ಇದೆ ನಿಸರ್ಗದಲ್ಲಿ ಎಲ್ಲ. ಈ ಕೇಸ್ ಸಿಸ್ಟಮ್ ಅದನ್ನೆಲ್ಲ ಹಾಕ್ಲಿಕ್ಕೆ ಬಹಳ ಖರ್ಚು ಬರ್ತಾ. ಹೌದು, ಒಂದು ಕೋಳಿಯನ್ನ ನೀವು ಕೇಸ್ ಸಿಸ್ಟಮ್ದಲ್ಲಿ ಹಾಕ್ಬೇಕಂದ್ರೆ ಸುಮಾರು 400 ರೂಪಾಯಿಂದ 500 ರೂಪಾಯಿ ಬೇಕಾಗ್ತದೆ ಒಂದು ಕೋಳಿಗೆ. ಮತ್ತೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ, ಇದು ಸಣ್ಣ ಪ್ರಮಾಣದಲ್ಲಿ ಮಾಡುವಂತ ಉದ್ಯಮ ಅಲ್ಲ. ಕನಿಷ್ಠ 20,000 ಕೋಳಿಗಳ ಸಂಖ್ಯೆ ಇರಬೇಕು ಮೊಟ್ಟೆಗಾದ್ರೆ. ನಾವು 20,000 ಲೆಕ್ಕ ಹಾಕಿದ್ರೆ ಇದು ನಮ್ಮ ರೈತರಿಂದ ಆಗಲಾರದ ಕೆಲಸ. ಇದು ನಾವು ಬಂಡವಾಳಶಾಹಿಗಳೇ ಆಗ್ಬೇಕು. 500 ರೂಪಾಯಿದಿಂದ ಗುಣಾಕಾರ ಮಾಡಿ ನೋಡಿದ್ರೆ ಎಷ್ಟು ಪೂಜೆ ಅನ್ನೋದು ಹೇಳುದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಹುದು. ಹೆಚ್ಚು ಕಡಿಮೆ 1 ಕೋಟಿ ರೂಪಾಯಿ ಬಂಡವಾಳ 20,000 ಕೋಳಿಗಳಿಗೆ ಬೇಕಾಗ್ತದೆ. ಹೀಗಾಗಿ ನಾವು ಇದನ್ನ ಹಳ್ಳಿಗಳಲ್ಲಿ ನೋಡ್ಲಿಕ್ಕೆ ಆಗಲ್ಲ, ಬಂಡವಾಳಶಾಹಿಗಳು ಮಾತ್ರ ಮಾಡುವಂತ ಉದ್ದಿಮೆ. ಇದೇ ರೀತಿಯಾಗಿ ನಮ್ಗೆ ಲಾಭದಾಯಕ ಅನ್ಸಲ್ಲ ಅಂತ ಇಲ್ಲ ಅಂದ್ರೆ ಏನಾಗ್ತದೆ, 1/2 ಎಕರೆ 1 ಎಕರೆದಾಗ ನಾ ಕೃಷಿ ಮಾಡ್ಲಿಕ್ಕತ್ತೀನಿ ಅಂದಂಗೆ ನಮ್ಮ ರೈತರು. ಆ ಲೇಬರ್ ಖರ್ಚು ಮೈ ಮೇಲೆ, ಎತ್ತಿನ ಬಾಡಿಗೆ ಮೈ ಮೇಲೆ. ಕನಿಷ್ಠ ಒಣ ಬೇಸಾಯ ಅಂದ್ರೆ 10 ಎಕರೆ ಇರಬೇಕು, ನೀರಾವರಿ ಅಂದ್ರೆ 5 ಎಕರೆ ಇರಬೇಕು. ಯಾವ ರೀತಿ ನಾವು ಒಂದು ಯಾರ್ಡ್ ಸ್ಟಿಕ್ ಇಟ್ಟಿರ್ತೀವಿ ಅಂದ್ರೆ ನಾವು ಖರ್ಚು ಮಾಡಿದ್ದಕ್ಕೂ ಆದಾಯ ಬರ್ತಿರ್ಬೇಕು. ಅದಕ್ಕೆ 20,000 ಕೋಳಿ ಅದು ಸಣ್ಣ ಘಟಕ. ಇದು ನಾವು ನೋಡಬಹುದು, ಸುಮಾರು 2,00,000, 3,00,000, 4,00,000 ಕೋಳಿ ಫಾರ್ಮ್ಗಳನ್ನು ನೋಡ್ಲಿಕ್ಕೆ ಸಿಗ್ತವೆ. ಹೌದು, ಒಂದೇ ಕಡೆ ಬಳ್ಳಾರಿ ಕಡೆ ನಾವು ಬಳ್ಳಾರಿ ಹೊಸಪೇಟು. ಈ ಧಾರವಾಡ ಸುತ್ತಮುತ್ತಲು ಅಂದ್ರೆ ನಮ್ಮ ತೇಗೂರ್ ಹತ್ರ ಒಂದು ದೊಡ್ಡ ಫಾರ್ಮ್ ಇದೆ, ಕಿತ್ತೂರಲ್ಲಿ ಇದೆ, 3,00,000 ಕೋಳಿ ಫಾರ್ಮ್ ಇದಾವೆ. ಇನ್ನೊಂದು ದಪ್ಪ ಸತ್ಯ ಪದ್ಧತಿಯೊಳಗೆ ಸಾಕಾಣಿಕೆ. ಇದೇನು ಹೇಳಿದ್ರಲ್ಲ, ಈಗ ದಪ್ಪ ಸತ್ಯ ಇದು ವಿಶೇಷವಾಗಿ ಮಾಂಸದ ಕೋಳಿಗಳನ್ನು ಬೆಳೆಸಲಿಕ್ಕೆ ಸಾಕುವಂತ ಪದ್ಧತಿ. ಇದರಲ್ಲಿ ತತ್ತಿ ಕೋಳಿಗಳನ್ನು ಸಾಕ್ಲಿಕ್ಕೆ ಆಗಲ್ಲ. ತತ್ತಿ ಕೋಳಿಗಳನ್ನು ಪಂಜರದಲ್ಲೇ ಇಟ್ಟು ಸಾಕಬೇಕು. ಒಂದು ಕೋಳಿಗೆ 0.7-0.8 ಚದರಡಿ, ಅಂದ್ರೆ 1 ಚದರಡಿಗಿಂತ ಕಡಿಮೆ ಸ್ಥಳಾವಕಾಶ ಇಡಬೇಕು ಅವಕ್ಕೆ. ದಪ್ಪ ಇಲ್ಲ ಪಂಜರದಲ್ಲಿ. ಒಂದು ಪಂಜರದಲ್ಲಿ 4 ಕೋಳಿಗಳ ಒಂದು ವ್ಯವಸ್ಥೆ ಮಾಡಿ ಆ ಪಂಜರವನ್ನು ಕಟ್ಟಿರ್ತೀವಿ. ಆದ್ರೆ ದಪ್ಪ ಸತ್ಯ ಅಂದ್ರೆ ನೆಲದ ಮೇಲೇನೆ ಈ ನಮ್ಮ ಭತ್ತದ ಗೊಳಲಿ ಅಥವಾ ಶೇಂಗಾ ಸಿಪ್ಪಿ ಇಂಥದನ್ನ ಹಾಕಿ ಒಂದರಿಂದ 2 ಇಂಚ್ ದಪ್ಪ. ಇದು ದಪ್ಪ ಸತ್ಯ ಪದ್ಧತಿ ಅಂತೀವಿ. ಈ ಪದ್ಧತಿಯಲ್ಲಿ ನಾವು ಮಾಂಸದ ಕೋಳಿಯನ್ನು ಸಾಕ್ತೀವಿ. ಇದು ಬಹಳ ಎಲ್ಲರ ಬಾಯಲ್ಲಿ ಕೇಳಿ ಬರುವಂತ ಶಬ್ದ ಅಂದ್ರೆ ಬ್ರಾಯ್ಲರ್. ಹೌದು, ಇವತ್ತು ಬ್ರಾಯ್ಲರ್ ಕೋಳಿ ಪಲ್ಯ ಮಾಡುವುದಂತೇಳಿ. ಈ ಬ್ರಾಯ್ಲರ್ ಕೋಳಿ ಅಂದ್ರೆ ಇದು ವಿಶೇಷವಾಗಿ ಮಾಂಸಕ್ಕನೆ ಬೆಳೆಸುವಂತ ಕೋಳಿ. ಅದು ಹಾಗೆ ಬೆಳೆಯುತ್ತೆ. ನಿಮ್ಗೆ ವಿಚಿತ್ರ ಅನಿಸಬಹುದು, ಒಂದು ದಿವಸದ ಮರಿ ಸುಮಾರು 35-45 ದಿವಸದಲ್ಲಿ ಅದು ನಮ್ಮ ಟೇಬಲ್ಗೆ ಬರುವ ಅಥವಾ ನಮ್ಮ ಊಟಕ್ಕೆ ರೆಡಿ ಆಗುವಂತ ಕೋಳಿ ತಯಾರು ಮಾಡ್ತೀವಿ. ಸುಮಾರು 2 ಕೆಜಿ ದೇಹ ತೂಕ ಪಡ್ಕೊಂತದೆ. ಇದು ವಿಶೇಷವಾದ ಒಂದು ತಳಿ, ಬ್ರಾಯ್ಲರ್ ತಳಿ. ಈ ತಳಿ ಸಾಕ್ಬೇಕಂದ್ರೆ ತಾವು ಹೇಳಿದ ಹಾಗೆ ದಪ್ಪ ಸತತಿ ಪದ್ಧತಿ, ಅದಕ್ಕೆ ಸರಿಯಾದ ಲಸಿಕೆ, ಔಷಧೋಪಚಾರ ಮತ್ತು ಸಮತೋಲ ಆಹಾರ ಕೊಟ್ಟಾಗ 35-40 ದಿವಸದಲ್ಲಿ 2 ಕೆಜಿ ದೇಹ ತೂಕ ಪಡ್ಕೊಂಡು ಮಾರುಕಟ್ಟೆಗೆ ಸಿದ್ಧ ಆಗ್ತಾವ. ಹಾಗಾಗಿ ರೈತರು ಇದನ್ನ ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ರೈತರು ಹೆಚ್ಚಾಗಿ ಮಾಡ್ತಾ ಇದ್ರು ಒಂದು ಸಮಯದಲ್ಲಿ, ಆದ್ರೆ ಮಾರ್ಕೆಟಿನ ಬೆಲೆ ಹೇರಾಪೇರಿ ಆಗೋದ್ರಿಂದ ಸಾಕಷ್ಟು ಜನ ದುಡ್ಡು ಮಾಡ್ಕೊಂಡ್ರು, ಅದಕ್ಕಿಂತ ಹೆಚ್ಚು ಜನ ದುಡ್ಡನ್ನು ಕಳ್ಕೊಂಡ್ರು. ಅಂದ್ರೆ ಏನ್ ಹೇಳ್ತಾರಂದ್ರೆ 6 ಬೆಳೆ ಬರುತ್ತೆ ಒಂದ್ ವರ್ಷದಲ್ಲಿ, ಎರಡೆರಡು ಬ್ಯಾಚ್ ಮಾಡಿದ್ರೆ 12 ಬೆಳೆ ಆಯ್ತು. ಅದ್ರೊಳಗೆ ಒಂದು 6 ಬೆಳೆ ನಮ್ಗೆ ಕೈ ಕೊಟ್ಟು ಅಂದ್ರೆ 6 ಬೆಳೆ ಕೈ ಹಿಡಿಯುತ್ತೆ. ಟೋಟಲ್ ಆಗಿ ನೋಡಿದಾಗ ಲಾಭ ಆಗುತ್ತೆ ಖಂಡಿತ. ಇದನ್ನ ಸತತವಾಗಿ ಯಾರು ಮಾಡ್ತಾರೋ ಅವ್ರಿಗೆ ಲಾಭ ಖಂಡಿತ ಆಗ್ತದೆ. ಆದ್ರೆ ಬರೇ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಲಾಭ ಇದೆ ಅಂತ ಮಾಡ್ತಾರಲ್ಲ, ಅಥವಾ ಜೂನ್ ಜುಲೈ ತಿಂಗಳಲ್ಲಿ ಲಾಭ ಇದೆ ಅಂತ ಮಾಡೋರಿಗೆ ಇದು ಒಂದು ಜೂಜಿನ ಆಟಿದ ಹಾಗೆ. ಲಾಭ ಬರ್ಬೋದು, ಬರದೇ ಇರ್ಬೋದು. ಆದ್ರೆ ತಾವು ಹೇಳಿದಾಗೆ ಸತತವಾಗಿ ಒಂದು ಬ್ಯಾಚ್ ಆದ್ಮೇಲೆ ಒಂದು ಬ್ಯಾಚ್ ನಮ್ಗೆ ಇಟ್ಟಾಗ ಮಾರ್ಕೆಟಿನ ಏರುಪೇರು ಹೋದ್ರೂ ಸಹಿತ ನಮ್ಗೆ ಮತ್ತೆ ಅದು ಬೈಬ್ಯಾಕ್ ಅಲ್ಲಿ ಕಂಪನಿನೇ ಕೊಂಡ್ಕೊಳ್ಳುತ್ತಂದಾಗ ರೇಟ್ ಅವಾಗ ಫಿಕ್ಸ್ ಆಗಿರುತ್ತೋ ಹೇಗೆ? ಇಲ್ಲ, ಆ ಕಂಪನಿ ಏನ್ ಮಾಡ್ತದೆ, ತಾವು ಕೊಡುವಂತ ಎಲ್ಲಾ ವಸ್ತುಗಳ ಬೆಲೆಯನ್ನು ಮೊದಲೇ ನಿಗದಿ ಮಾಡಿರ್ತಾರೆ. ಒಂದು ಕೋಳಿಯ ಮರಿ ಬೆಲೆ ಉದಾಹರಣೆಗೆ 30 ರೂಪಾಯಿ, ಅದಕ್ಕೆ ಕೊಡುವಂತ ಆಹಾರ 35 ರೂಪಾಯಿ ಕಿಲೋ, ಅದಕ್ಕೆ ಕೊಡುವಂತ ಔಷಧಿ ಒಂದು ಬ್ಯಾಚ್ಗೆ 1 ರೂಪಾಯಿ, ಹೀಗೆಲ್ಲ ಅವ್ರದ್ದು ಒಂದು ಲೆಕ್ಕ ಇರ್ತದೆ. ಇದೆಲ್ಲ ಆದ್ಮೇಲೆ ಯಾವಾಗ ಕೋಳಿ ಬೆಳೆದು 2 ಕಿಲೋ ತೂಕ ಆಗ್ತದೆ ಆ ದಿವಸ ಅವರು ಮಾರ್ಕೆಟ್ಗೆ ಒಯ್ದಾಗ ಮಾರ್ಕೆಟ್ನಲ್ಲಿ ಏನು ರೇಟ್ ಇರ್ತದೆ ಆ ರೇಟಿಗೆ ನಾವು ಖರ್ಚು ಮಾಡಿದಂಥ ದುಡ್ಡಿನ ತುಲನೆ ಮಾಡಿ ಬಂದಂಥ ಲಾಭವನ್ನು ನಮ್ಮ ಜೊತೆಗೆ ಹಂಚ್ತಾರೆ. ಒಂದು ಖಾತ್ರಿ ಏನು ಕೊಡ್ತಾರೆ ಅವರು, ಕನಿಷ್ಠ ನಿಮಗೆ 3.5-5 ರೂಪಾಯಿ ನಿಮಗೆ ಕೊಟ್ಟೆ ಕೊಡ್ತೀವಿ. ಅದರ ಮೇಲೆ ರೇಟ್ ಒಳ್ಳೇದು ಬಂತಪ್ಪ ಅಂದರೆ ಇನ್ಸೆಂಟಿವ್ ಕೊಡ್ತೀವಿ. ನಿಮ್ಮಲ್ಲಿ ಕೊಟ್ಟಂಥ ಕೋಳಿಗಳ ಮರಣ ಸಂಖ್ಯೆ ಕಡಿಮೆಯಾಗಿ ಒಳ್ಳೆಯ ಗುಣಮಟ್ಟದ ಕೋಳಿಗಳನ್ನು 40 ದಿವಸದಲ್ಲಿ ಬೆಳೆಸುವಂಥ ಕೋಳಿ ನೀವು 38 ದಿವಸದಲ್ಲಿ ಬೆಳೆಸಿದ್ರಿ ಅವಾಗ ಇನ್ಸೆಂಟಿವ್ ಕೊಡ್ತೀವಿ. ಹೀಗೆಲ್ಲ ಒಂದು ಪ್ರಚೋದನೆ ಕೊಡ್ತಾರೆ, ಪ್ರೋತ್ಸಾಹ ಇರುತ್ತೆ. ಪ್ರೋತ್ಸಾಹ ಓಕೆ. ಹಾಗಾಗಿ ಅಲ್ಲಿ ಕೂಡ ಕನಿಷ್ಠ ಇಷ್ಟೇ ಸಾಕ್ಬೇಕು, 1,000-2,000 ಹಂಗಿರುತ್ತೆ? ಕನಿಷ್ಠ 5,000 ಮೇಲ್ಪಟ್ಟಿದ್ದಂತ ಫಾರ್ಮ್ಗಳಿಗೆ ಮಾತ್ರ ಈ ಒಂದು ಸೌಲಭ್ಯ ಇರ್ತದೆ, ಗರಿಷ್ಠ 10,000. ಆ ರೀತಿ ಎರಡು ಇದ್ ಮಾಡ್ಕೋಬಹುದು, 2 ಕಟ್ಟಡಗಳನ್ನ ಕಟ್ಟಿ 2 ಕಟ್ಟಗಳನ್ನ ಕಟ್ಕೊಂಡು 20,000 ಕೋಳಿಗಳದ್ದು ಒಂದು ಸಂಖ್ಯೆ ಇಟ್ಕೊಂಡ್ರೆ ಪ್ರತಿ 45 ದಿವಸದಲ್ಲಿ ಒಂದು ಬ್ಯಾಚ್ ಹೋಗ್ತಾ ಇರ್ತದೆ. ವರ್ಷಕ್ಕೆ 6 ಬ್ಯಾಚ್, 2 ಶೆಡ್ನಿಂದ 12 ಬ್ಯಾಚ್ ತಾವು ಹೇಳಿದಾಗೆ ಹಾಗೆ ಆಗ್ತದೆ. ಒಂದು ತಾವು ತಜ್ಞರಾಗಿ ತಮ್ಮನ್ನು ಕೇಳಬೇಕು, ಏನಂದ್ರೆ ಫಾರ್ಮ್ ಕೋಳಿಯೊಳಗೆ ರಾಸಾಯನಿಕ ಇಂಜೆಕ್ಷನ್ ಮಾಡ್ತಾರ, ಅದು ದಪ್ಪ ಕಾಣುವಂಗೆ ಮಾಡ್ತಾರ, ಮಾಂಸದ ಇದು ಜಾಸ್ತಿ ಆಗಲಿ ಅಂತೇಳಿ ಇಂಜೆಕ್ಷನ್ ಕೊಡ್ತಾರೆ, ಏನೇನೋ ಹೇಳ್ತಿರ್ತಾರೆ, ನಿಜನಾ? ಇದು ಒಂದು ತಪ್ಪು ಕಲ್ಪನೆ. ಯಾಕಂದ್ರೆ ಈ ಮಾಂಸದ ಕೋಳಿ ಸಾಕಾಣಿಕೆಯಲ್ಲಿ ಪ್ರತಿ ಒಂದು 1 ನಯಾ ಪೈಸೆಗೆ ನಾವು ಬೆಲೆ ಕೊಡ್ತೇವೆ. 1 ನಯಾ ಪೈಸೆಯಿಂದ ಇದು ಕೂಡಿಕೊಂಡು ಲಾಭ ಕೊಡುವಂಥ ಚಟುವಟಿಕೆ. ಇದಕ್ಕೆ ಕೊಡುವಂಥ ಆಹಾರ ಬಹಳ ವಿಶಿಷ್ಟವಾದ ಸಮತೋಲ ಆಹಾರ ಇರುವುದರಿಂದ ಈ ಆಹಾರದಿಂದಲೇ ಆ ಕೋಳಿ ಬೆಳವಣಿಗೆ ಆಗ್ತದೆ. ಇದರ ಹೊರತು ಯಾವ ರೀತಿಯಾದ ಈ ಪ್ರಚೋದಕ ವಸ್ತುಗಳನ್ನು ಉಪಯೋಗಿಸಲ್ಲ. ನಾವೇ ರೈತರಾಗಿರ್ತೀವಿ, ನಮ್ಮ ಹೊಲದಲ್ಲಿ ಅನೇಕ ತರಹದ ಕಾಳು ಬೆಳೀತಾ ಇರ್ತವು. ಒಂದು ವೇಳೆ ಅದನ್ನು ನುಚ್ಚು ಮಾಡಿ ಹಾಕಿ ಅದನ್ನು ಮಾಡ್ಬೋದು ಹೇಗೆ ಅನ್ನುವಂಥದ್ದು, ಅಥವಾ ಸಣ್ಣ ಕಾಳು ಇರ್ತವೆ ತೃಣಧಾನ್ಯಗಳು, ಅವನ್ನು ಕೂಡ ಹಾಕ್ಬೋದು ಏನು, ಇಂಥ ಪ್ರಶ್ನೆಗಳು ಇರ್ತವೆ. ಅವನ್ನ ಹಾಕಿದಾಗ ನಮ್ಗೆ ಖರ್ಚು ಕಡಿಮೆ ಆಗ್ಬೋದು, ಲಾಭ ಜಾಸ್ತಿ ಆಗ್ಬೋದು, ಇಂಥದ್ದು. ಇದೊಂದು ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಸಮತೋಲ ಆಹಾರದಲ್ಲಿ ಬರೀ ಕಾಳುಗಳಿಂದ ನಮ್ಗೆ ಸಿಗೋದೇನು, ತೃಣಧಾನ್ಯ ಇರ್ಬೋದು, ಗೋವಿನ ಜೋಳ ಇರ್ಬೋದು, ಜೋಳ ಇರ್ಬೋದು, ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು, ಇದು ಬರೀ ಪಿಷ್ಟವನ್ನು ಕೊಡುವಂಥ ಆಹಾರ ಪದಾರ್ಥ, ಕಾರ್ಬೋಹೈಡ್ರೇಟ್. ಇದು ನಮ್ಮ ಆಹಾರದಲ್ಲಿ 50-60% ಮಾತ್ರ ನಾವು ತಿನ್ಬಹುದು, ಸಂಪೂರ್ಣವಾಗಿ ತಿನ್ನಿಸ್ಲಿಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಆಹಾರ ಸಮತೋಲ ಆಗಬೇಕಂದ್ರೆ ಪಿಷ್ಟ, ಸಸಾರಜನಕ, ನಾರಿನಂಶ, ಆಮೇಲೆ ಜೀವಸತ್ವಗಳು ಮತ್ತು ಲವಣಗಳು ಇವೆಲ್ಲ ಸೇರಿದಾಗ ಮಾತ್ರ ಅದು ಸಮತೋಲ ಆಹಾರ ಆಗ್ತದೆ. ರೈತರು ಒಂದನ್ನೇ ತಿನ್ನಿಸಿದಾಗ ಅದರಿಂದ ಬೆಳವಣಿಗೆ ಬರಲ್ಲ, ನೋಡ್ಲಿಕ್ಕೆ ದಪ್ಪ ಕಾಣ್ತವೆ, ತೂಕ ಮಾಡಿದಾಗ ಮಾಂಸಖಂಡಗಳು ಇರುವುದಿಲ್ಲ ಅದರಲ್ಲಿ. ಹಾಗಾಗಿ ಸಮತೋಲನ ಆಹಾರ ಅಂದ್ರೆ ಅವ್ರು ಕೊಟ್ಟಂತ ಆಹಾರನೇ ಹಾಕ್ಬೇಕು. ಇದರಲ್ಲಿ ಒಂದ್ ಏನ್ ಬದಲಾವಣೆ ಮಾಡ್ಕೋಬಹುದು, ನಾವು ಯಾವ ಕಂಪನಿಯಿಂದ ಆಹಾರ ಖರೀದಿ ಮಾಡ್ತಾ ಇರ್ತೀವಿ ಅವ್ರಿಗೆ ಒಂದ್ ಏನ್ ಹೇಳ್ಬಹುದು, ನಾವು ಸಾಕಷ್ಟು ಗೊಂಜಾಳ ಬೆಳಿತೀವಿ, ನಮ್ಮಲ್ಲಿ ತೃಣಧಾನ್ಯಗಳು ಅದಾವು, ಗೊಂಜಾಳ ಇದೆ, ನೀವು ಗೊಂಜಾಳ ರಹಿತ ಆಹಾರ ಕೊಡಿ ನಮ್ಗೆ, ಅದಕ್ಕೆ ನಾವು ಕಾನ್ಸಂಟ್ರೇಟ್ ಅಂತ ಕರಿತೀವಿ. ಉಳಿದ ಎಲ್ಲ ಪದಾರ್ಥಗಳು ಅದ್ರಲ್ಲಿ ಇರ್ತಾವೆ, ಆದ್ರೆ ಗೋವಿಂಜೋಳ ಮಾತ್ರ ಇರಲ್ಲ, ಅಲ್ಲಿ ಖರ್ಚು ಕಡಿಮೆ ಆಗುತ್ತೆ. ಆವಾಗ ಆ ಕಂಪನಿಯವ್ರು ಅಂತಾರೆ, ನೀವು ಒಂದು ಭಾಗ ನಮ್ದು ತಗೊಂಡ್ರೆ ಇವು ಎರಡು ಭಾಗ ನೀವು ಗೊಂಜಾಳ ಇದರಲ್ಲಿ ಹಾಕಿ, ನೀವೇ ಗೊಂಜಾಳ ಶೇಖರಣೆ ಮಾಡಿಕೊಂಡು ಅದಕ್ಕೆ ಕೀಡಿ ಹತ್ತಲಾರದ ಹಾಗೆ ಇಟ್ಕೊಂಡು ಒಡಿಸಿ ಅವ್ರು ಹೇಳಿದ ಪ್ರಕಾರ ನೀವು ಮಾಡಿದರೆ ಖಂಡಿತವಾಗಿ ನಿಮ್ಗೆ ಆಹಾರದಲ್ಲಿ ಸಾಕಷ್ಟು ಉಳಿತಾಯ ಮಾಡಿಕೊಂಡು ಹೆಚ್ಚಿನ ಲಾಭ ಮಾಡ್ಕೋಬಹುದು ಅಲ್ವಾ. ಇನ್ನು ರೋಗಕ್ಕೆ ಹೆಚ್ಚಾಗಿ ನಾವು ಹೆದರ್ತಾ ಇರ್ತೀವಿ ಇಲ್ಲಿ, ಯಾವಾಗ ಯಾವಾಗ ಲಸಿಕೆ ಹಾಕಿದ್ರು ಒಳ್ಳೇದು? ಈ ಕೋಳಿ ಸಾಕಾಣಿಕೆ ಬಹಳ ಒಂದು ಸ್ವಚ್ಛತೆಯಿಂದ ಮಾಡುವಂತ ಕೆಲಸ, ಬಹಳ ಸೂಕ್ಷ್ಮವಾಗಿ ಸ್ವಚ್ಛತೆಯಿಂದ ಮಾಡುವಂಥದ್ದು. ಒಳ್ಳೆ ಗಾಳಿ ಮತ್ತು ಬೆಳಕಾಡುವಂತ ಇದರದ್ದು ಮನೆ ಇರಬೇಕು. ಆಮೇಲೆ ಕೆಲಸ ಮಾಡುವವರು ಸಹಿತ ಯಾವುದೇ ರೋಗ ರುಜಿನಗಳು ಇಲ್ಲದಂತ ಅವರು ಇರಬೇಕು. ಬೇರೆ ಕೋಳಿ ಫಾರ್ಮ್ಗಳಿಗೆ ಹೋಗಿ ಬಂದವಂಥವ್ರು ನೀವು ಒಳಗಡೆ ಬಿಡಬಾರ್ದು. ಇಲ್ಲಿ ಮರಿ ಹುಟ್ಟಿದಾಗಲೇ ಕಂಪನಿಯವರು ಅಲ್ಲಿ ಒಂದು ಲಸಿಕೆ ಹಾಕಿ ಕಳಿಸ್ತಾರೆ, ಮರೆಕ್ಸ್ ಅಂತ ಹೇಳಿ ಒಂದು ಲಸಿಕೆ ಇರ್ತದೆ. ಆಮೇಲೆ ನಮ್ಮ ಹತ್ರ ಬಂದಾಗ 5-7 ದಿವಸದಲ್ಲಿ ಒಂದು ಲಸಿಕೆ ಹಾಕಬೇಕು, ಲಸೋಟಾ ಅಂತ ಹೇಳಿ. ಆಮೇಲೆ 10-12 ದಿವಸಕ್ಕೆ ಮತ್ತೊಂದು IBD ಲಸಿಕೆ ಅಂತ ಹಾಕಬೇಕು. ಇವು ಎರಡು ಲಸಿಕೆ ಮಾತ್ರ ಖಂಡಿತವಾಗಿ ಹಾಕಬೇಕು. ಇದರ ನಂತರ ನಾವು ಅದಕ್ಕೆ ಬಿ ಕಾಂಪ್ಲೆಕ್ಸ್, ಲಿವರ್ ಟಾನಿಕ್ ಕೊಟ್ಟು ಸಮತೋಲನ ಆಹಾರ ಕೊಟ್ಟರೆ ಖಂಡಿತವಾಗಿ ರೋಗಗಳು ಬರುವುದು ಬಹಳ ಕಡಿಮೆ ಆಗುತ್ತೆ. ಒಂದು ಬ್ಯಾಚ್ಗೂ ಇನ್ನೊಂದು ಬ್ಯಾಚ್ಗೂ ಲಸಿಕೆ ಬೇರೆ ಬೇರೆ ಇರುತ್ತಾ? ಇಲ್ಲ, ಲಸಿಕೆ ಒಂದೇ ಇರ್ತದೆ. ಲಸಿಕೆ ಸಮಯಕ್ಕೆ ಸರಿಯಾಗಿ ಹಾಕಬೇಕು. ನಾನು ಜಾತ್ರೆಗೆ ಹೋಗಿದ್ದೆ, ಜಾತ್ರೆ ಮುಗಿಸ್ಕೊಂಡ್ ಬಂದು ಹಾಕ್ತೀನಿ ಅಂದ್ರೆ ಆಗಲ್ಲ ಅಲ್ವಾ. ಹೌದು, ಅದನ್ನ ಮುಗಿಸೇ ಹೋಗ್ಬೇಕು. ಹೌದೌದು, ಅದೇನು ಸಮಯ ಇದೆ, 5-7 ದಿವಸ ಅಂದ್ರೆ 5-7 ದಿವಸಕ್ಕೇನೆ ಹಾಕಬೇಕು. ನನ್ನ ಈ ವಯಸ್ಸಿಗೆ ನಾ ಹೋಗಿ ನನಗೆ ಪೋಲಿಯೋ ಇಂಜೆಕ್ಷನ್ ಲಸಿಕೆ ಹಾಕಿ ಅಂದ್ರೆ ಡಾಕ್ಟರ್ ನಗ್ತಾರೆ. ಪೋಲಿಯೋ ಲಸಿಕೆ ನಾವು 5 ವರ್ಷದ ಒಳಗಡೆ ಹಾಕೋಬೇಕು. ಹಾಗೆ ಈ ಮರಿಗಳನ್ನು ಅವುಗಳ ಒಂದು ಸಮಯಕ್ಕೆ ಸರಿಯಾಗಿ ಹಾಕಬೇಕು. ಒಳ್ಳೇದು ಡಾಕ್ಟರ್ ಜಾವೇದ್ ಮುಲ್ಲಾ ಅವರೇ, ತಾವು ಒಬ್ಬ ತಜ್ಞರಾಗಿ ಇವತ್ತು ಕೋಳಿ ಸಾಕಾಣಿಕೆ, ಹೊಸ ಹೊಸ ತಂತ್ರಜ್ಞಾನ ಇವತ್ತು ಹೇಗೆ ಬಂದಿದೆ ಮತ್ತು ಎಲ್ಲೆಲ್ಲಿ ಸೂಕ್ಷ್ಮತೆ ಇದೆ, ಹೇಗೆ ಗಮನಿಸಬೇಕು, ಲಾಭದಾಯಕವಾಗಿ ಮಾಡ್ಬೇಕಂದ್ರೂ ಕೂಡ ಎಲ್ಲೇ ರೈತರು ಕಾಳಜಿಯನ್ನು ವಹಿಸಬೇಕು ಅನ್ನೋಂಥ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೋಳಿ ಸಾಕಾಣಿಕಾ ವಿಧಾನಗಳು ಈ ಕುರಿತು ಡಾಕ್ಟರ್ ಜಾವೇದ್ ಮುಲ್ಲಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು HB ರಾಮಡಿಗೆಯವರು. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳೋಣ ಜಮಖಂಡಿ ತಾಲೂಕಿನ ಕಂಕಣವಾಡಿಯ ಕಲ್ಲಪ್ಪ ಮಾಂಗ್ ಮತ್ತು ಸಂಗಡಿಗರಿಂದ ಕಣಿವಾದನ. Thank you. ಜಮಖಂಡಿ ತಾಲೂಕಿನ ಕಂಕಣವಾಡಿಯ ಕಲ್ಲಪ್ಪ ಮಾಂಗ್ ಮತ್ತು ಸಂಗಡಿಗರಿಂದ ಕಣಿವಾದನ ಕೇಳುತ್ತಿದ್ದೀರಿ. ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಮಖಂಡಿ ತಾಲೂಕಿನ ಕಂಕಣವಾಡಿಯ ಕಲ್ಲಪ್ಪ ಮಾಂಗ್ ಮತ್ತು ಸಂಗಡಿಗರಿಂದ ಕಣಿವಾದನ ಕೇಳಿದಿರಿ. ಈಗ ಪ್ಯಾಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಹೇಗಿದೆ ನೋಡೋಣ. ಆರಂಭದಲ್ಲಿ ಕುಷ್ಟಗಿ ಪ್ಯಾಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಹೇಗಿದೆ. ನೆಲಗಡಲೆ ಪ್ರಭೇದ ಶೇಂಗಾ ಗೆಜ್ಜೆ 5,500 ರಿಂದ 5,600 ರೂಪಾಯಿಗಳು. ಹುರುಳಿಕಾಳು 7,000 ರೂಪಾಯಿಗಳು. ಬೇವಿನ ಬೀಜ 1,600 ರೂಪಾಯಿಗಳು. ಇನ್ನು ಗಂಗಾವತಿ ಪ್ಯಾಟಿ ಧಾರಣಿ ಪ್ರತಿ ಕ್ವಿಂಟಲ್ಗೆ ಭತ್ತ 2427 ರಿಂದ 2707 ರೂಪಾಯಿಗಳು. ಭತ್ತ ಪ್ರಭೇದ ಭತ್ತದ ಆರ್ ಎನ್ ಆರ್ ಹೊಸದು 2467 ರಿಂದ 2728